ಮತ್ತೆ ನೀವು ಈ ಜಮೀನಿನ ಸಹಿತ ಈಗ 2.7 meter ಮತ್ತೆ 2.7 meter ಅಂತರದಲ್ಲಿ ಬೆಳೆದಾಗ ಅಂದ್ರೆ 9.9 ಬೆಳೆದಾಗ ಅಡಿಕೆ ಉಪಯೋಗ ಮಾಡಿಕೊಳ್ಳೋದು 61% ಜಾಗ ಅಂದ್ರೆ ಇನ್ನು ನಿಮಗೆ 69% ಜಾಗ ಹಾಗೆ ಉಳಿಯುತ್ತದೆ. ಈ ಜಾಗ ಉಪಯೋಗ ಮಾಡ್ಕೋಬೇಕು, ಗಾಳಿಯನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು, ನೀರಿನ ಸದ್ಬಳಕೆ ಆಗಬೇಕು ಅಂತಂದ್ರೆ ನಾವು ಮಿಶ್ರ ಬೆಳೆಗಳು ಉಪ ಬೆಳೆಗಳಿಗೆ ಹೋಗಲೇಬೇಕಾಗ್ತದೆ. ಹಾಗಾಗಿ ಇದನ್ನು ಬೆಳೆಯುವುದು ಬಹಳ ಉತ್ತಮ. ಅಂದ್ರೆ ರೈತರು ಪ್ರಕಾರವಾಗಿ ಎಲ್ಲ ತೋಟದಲ್ಲೂ ಎಲ್ಲ ಬೆಳೆಗಳನ್ನು ಬೆಳಿಬಹುದಾ, ಯಾವ್ಯಾವ ತೋಟದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿಬಹುದು ಅಂತ ತಾವು ಹೇಳ್ತಕ್ಕ ತಾವು ಹೇಳಿದ ಹಾಗೆ ಎಲ್ಲಾ ತೋಟಗಳಲ್ಲಿ ಎಲ್ಲಾ ಬೆಳೆಗಳನ್ನು ಬೆಳಿಲಿಕ್ಕೆ ಆಗಲ್ಲ. ಅಲ್ಲಿಯ ವಸ್ತುಸ್ಥಿತಿ ಹೇಗಿದೆ ನೋಡ್ಕೋಬೇಕಾಗ್ತದೆ. ಮತ್ತೆ ಎಲ್ಲಾ ಬೆಳೆನ ಬೆಳೆದು ಎಲ್ಲಾ ಕಡೆ ಮಾರುಕಟ್ಟೆ ಮಾಡಕ್ಕಾಗಲ್ಲ. ಈಗ ನೀವು ಬೆಳೆದ್ ಬಿಟ್ರಿ, ಬೆಳೆದು ಸರಿಯಾಗಿ ಮಾರುಕಟ್ಟೆ ಆಗದಿದ್ರೆ ಅದ್ರ ಪ್ರಯೋಜನ ಇಲ್ಲ. ಹಾಗಾಗಿ ಆ ಪ್ರದೇಶಕ್ಕೆ ಸೂಕ್ತ ಇದೆಯಲ್ಲ ಅಂತ ಮೊದಲು ನೋಡ್ಕೋಬೇಕು. ಎರಡನೇದು ಮಾರುಕಟ್ಟೆ ವ್ಯವಸ್ಥೆಯನ್ನು ನೋಡ್ಕೋಬೇಕು. ಮೂರನೇದು ನಿಮಗೆ ಯಾವ ಬೆಳೆ ಬೆಳಿಲಿಕ್ಕೆ ಶಕ್ತ ಇದ್ರೆ ಅದನ್ನ ನೋಡ್ಕೊಳ್ಬೇಕು. ಮತ್ತೆ ನೀವು ಬೆಳೆದಂತ ಅಂತರ್ ಬೆಳೆಗಳು ಆ ಅಡಿಕೆಗೆ ಪೂರಕವಾಗಿರ್ಬೇಕು, ಮಾರಕ ಆಗಬಾರ್ದು. ಇವೆಲ್ಲ 4-5 ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ನಾವೇನ್ ಮಾಡ್ತೀವಿ, ಅಡಿಕೆ ತೋಟಗಳನ್ನು ವಿಂಗಡಣೆ ಮಾಡ್ತೀವಿ. ಈಗ ಸಣ್ಣ ತೋಟಗಳು, ಮಧ್ಯಮ ವಯಸ್ಸಿನ ತೋಟಗಳು, ಹೆಚ್ಚು ವಯಸ್ಸಾದ ತೋಟಗಳು. ಈ ಸಣ್ಣ ತೋಟಗಳಂದ್ರೆ ಹೊಸದಾಗಿ ನೀವು ನಾಟ 1 ವರ್ಷದಿಂದ 4 ವರ್ಷ 5 ವರ್ಷದವರೆಗೆ ಇವು ಸಣ್ಣ ತೋಟಗಳು. ಇಲ್ಲಿ ಇಳುವರಿ ಇನ್ನೂ ಆರಂಭ ಆಗಿರೋದಿಲ್ಲ. ತಮಿಳ ಪ್ರಕಾರವಾಗಿ ಸಣ್ಣ ತೋಟ ಅಂದ್ರೆ 4 ಎಕರೆ ಮಾಡಿದ್ರು ಸಣ್ಣ ತೋಟನೇ ಆಗುತ್ತೆ. ಅಲ್ಲ, ಸಣ್ಣ ತೋಟ ಅಂದ್ರೆ ವಯಸ್ಸಿನ ಆಧಾರದಲ್ಲಿ ಕ್ಷೇತ್ರದ ಆಧಾರದಲ್ಲಿ ಅಲ್ಲ. ಈಗ ನೀವು ಹೇಳಿದಾಗಿ ಈ ವರ್ಷ ನಾಟಿ ಮಾಡಿದ್ದು ಅಥವಾ ಅದರ ಹಿಂದಿನ ವರ್ಷ ನಾಟಿ ಮಾಡಿದ್ದು ಅದರ ಹಿಂದಿನ ಹಿಂದಿನ ವರ್ಷ ಅಂದ್ರೆ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ 5 ವರ್ಷದ ಗಿಡ ಅಂತ ಹೇಳ್ತೀವಿ. ಅವೆಲ್ಲ ಸಣ್ಣ ತೋಟಗಳು, ಅಲ್ಲಿ ಇಳುವರಿ ಇನ್ನೂ ಆರಂಭ ಆಗಿರೋದಿಲ್ಲ. ಅಲ್ಲಿ ನೀವು ಈ ತರಕಾರಿಗಳನ್ನು ತಗೊಳ್ಬಹುದು. ತರಕಾರಿ ಬೆಳೆಗಳಂತಂದ್ರೆ ಹಸಿಮೆಣಸು ಆಗಿರ್ಬೋದು, ಬದನೆ ಆಗಿರ್ಬೋದು, ಬೆಂಡೆಕಾಯಿ ಆಗಿರ್ಬೋದು, ಹೀರೇಕಾಯಿ ಆಗಿರ್ಬೋದು, ಹಾಗಲ, ಸೌತೆಕಾಯಿ, ಹೀಗೆ ಅನೇಕ ತರಹದ ತರಕಾರಿಗಳನ್ನು ತಗೊಳ್ಬಹುದು. ಮತ್ತೆ ಇನ್ನೂ ಬಹಳ ಮುಖ್ಯವಾಗಿ ದ್ವಿದಳ ಧಾನ್ಯದ ತರಕಾರಿಗಳು ಯಾವ್ದಾವ್ದು ಅಂದ್ರೆ ನಿಮ್ಗೆ ಗೊತ್ತಿದ್ದ ಹಾಗೆ ಈ ಬೀನ್ಸ್ ಅಂತ ಹೇಳ್ತೀವಿ, ತಿಂಗಳ ಹುರುಳಿ, ಅವರೆ, ಮತ್ತೆ ಈಗ ವೆಜಿಟೇಬಲ್ ಕೌಪಿ ಬಂದಿದೆ ಅಂದ್ರೆ ಅಲ್ಸಂದೆ, ತರಕಾರಿ ಅಲ್ಸ, ಅವೆಲ್ಲವನ್ನು ನಾವು ತಗೊಳ್ಬಹುದು. ಒಂದು ಏನಂದ್ರೆ ಅವೆಲ್ಲ ಸಂಪೂರ್ಣವಾಗಿ ಭೂಮಿಯನ್ನ ಕವರ್ ಮಾಡ್ತವೆ, ಭೂಮಿಯನ್ನ ಮುಚ್ಚಿಗೆ ಹಾಕ್ತದೆ, ಕಳೆಗಳು ಬರೋದಿಲ್ಲ. ಮತ್ತೆ ಈ ದ್ವಿದಳ ಧಾನ್ಯಗಳ ಇನ್ನೂ ಒಂದು ಒಳ್ಳೆ ಗುಣ ಅಂತಂದ್ರೆ ವಾತಾವರಣದಲ್ಲಿರುವಂತಹ ಸಾರಜನಕವನ್ನ ಸ್ಥಿರೀಕರಿಸಿ ಭೂಮಿಗೆ ಸೇರಿಸೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಪರೋಕ್ಷವಾಗಿ ಜಾಸ್ತಿ ಆಗ್ತದೆ. ಮತ್ತೆ ಅದರಿಂದ ಬರುವಂತಹ ತ್ಯಾಜ್ಯಗಳು, ಎಲೆಗಳು ಉದುರುವುದು ಅಂತದ್ದು. ಈಗ ನೋಡಿ, ಅಡಿಕೆ ತೋಟಗಳಲ್ಲಿ ಒಣ ಪ್ರದೇಶಗಳಲ್ಲಿ ನಾವೇನ್ ಹೇಳ್ತೀವಿ, ನೀರು ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿತ್ತು ಅಂದ್ರೆ ತೊಗರಿ ಬಹಳ ಒಳ್ಳೆಯ ಬೆಳೆ. 2-3 ಹಾಕ್ಬಿಟ್ಟು ಚೆನ್ನಾಗಿ ಬರ್ತದೆ, ಎಲ್ಲ ಕವರ್ ಆಗ್ತದೆ, ಮತ್ತೆ ಎಲೆಗಳು ಉದುರ್ತವೆ. ನೋಡಿ, 5-6 ಯಾವುದೇ ಕಳೆ ಸಮಸ್ಯೆ ಇರೋದಿಲ್ಲ ಅವರಿಗೆ. ಅದು ಅಲ್ಲದೆ ಮತ್ತೆ ಅವರಿಗೆ ಹೆಚ್ಚುವರಿ ಆದಾಯವಾಗಿ ಮತ್ತೆ ಕಾಳನ್ನು ಬರ್ತದೆ. ಹಾಗೆ ಎಲ್ಲ ತರಹದ ತರಕಾರಿ ಬೆಳಕು. ಮತ್ತೆ ಅದೇನಾದರೂ ನಿಮ್ಮ ಜಮೀನು ಮಹಾನಗರಗಳ ಪಕ್ಕದಲ್ಲೇ ಇತ್ತು, ನಗರಗಳ ಪಕ್ಕದಲ್ಲೇ ಇತ್ತು ಅಂದ್ರೆ ಹೂವಿನ ಬೆಳೆಗಳು ಹೆಚ್ಚು ಆದಾಯವನ್ನು ಕೊಡ್ತವೆ. ಮುಖ್ಯವಾಗಿ ಚೆಂಡು ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಮತ್ತೆ ಗುಲಾಬಿ ಆಗಿರ್ಬೋದು, ಸೇವಂತಿಗೆ, ಹೀಗೆ ಅನೇಕ ತರಹದ ಹೂವಿನ ಬೆಳೆಗಳನ್ನು ನೀವು ಬೆಳ್ಕೊಳ್ಬಹುದು. ಚೆಂಡು ಹೂವಿಂದ ಒಂದು ಸಣ್ಣ ಉದಾಹರಣೆ ಹೇಳಿದ್ರೆ ನೋಡಿ, ಈಗ ಇನ್ನು 1-3 ನಮ್ಮ ಗಣಪತಿ ಹಬ್ಬ ಬರುತ್ತೆ, ತದನಂತರದಲ್ಲಿ ದಸರಾ ಬರುತ್ತೆ, ನಂತರ ನಮಗೆ ದೀಪಾವಳಿ ಬರುತ್ತೆ. ಆ ಸೀಸನ್ನಲ್ಲಿ ನಿಮಗೆ ಚೆಂಡುವಿನ ಅತ್ಯಧಿಕ ಧಾರಣೆ ಇರ್ತದೆ. ಹಾಗಾಗಿ ನೀವು ನೋಡ್ಕೊಳ್ಬೇಕು ಆ ಗಣಪತಿ ಹಬ್ಬ ಯಾವಾಗಿದೆ, ದಸರಾ ಯಾವಾಗಿದೆ, ಅಲ್ಲಿ ನೋಡಿಕೊಂಡು ನೀವು ಇನ್ನು ಗಣಪತಿ ಹಬ್ಬ 50-45 ಆರಂಭ ಆಗ್ತದೆ ಅಂದರೆ ಅವಾಗ ನೀವು ನಾಟಿ ಮಾಡಿಬಿಟ್ರೆ ನಿಮಗೆ 45-50 ಚೆಂಡು ಸ್ಟಾರ್ಟ್ ಆಗ್ತದೆ, ಮಾರುಕಟ್ಟೆಗೆ ಸರಳ ಆಗ್ತದೆ. ಹೌದು. ಹಾಗಾಗಿ ಈ ಸಣ್ಣ ತೋಟಗಳು 1-5 ತೋಟಗಳಲ್ಲಿ ಹೂವಿನ ಬೆಳೆಗಳು, ತರಕಾರಿ ಬೆಳೆಗಳು ಬೆಳಿಬೋದು. ಅದಲ್ಲದೆ ಕೆಲವು ಔಷಧಿ ಸಸ್ಯಗಳನ್ನು ಬೆಳಿಬೋದು. ಆದರೆ ಅಲ್ಲಿ ಒಂದು ಎಚ್ಚರಿಕೆ ಕ್ರಮ ಏನಂದ್ರೆ, ಔಷಧಿ ಸಸ್ಯಗಳನ್ನು ಬೆಳೆಯುವಾಗ ಮಾರುಕಟ್ಟೆಯನ್ನು ನೋಡಿಕೊಂಡು ಬೆಳೆಯಬೇಕು. ಯಾರೋ ಹೇಳಿದ್ರು ಅಂತ ಬೆಳೆದು, ಯಾಕಂದ್ರೆ ಬಹಳಷ್ಟು ಜನ ರೈತರು ಈ ವಿಚಾರದಲ್ಲಿ ನಷ್ಟವನ್ನು ಅನುಭವಿಸಿದ್ದಾರೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಯಾರಾದರೂ ತಗೊಂಡು ಹೋಗ್ತಾರೆ, ಅದರ ಬಗ್ಗೆ ಅವರಿಗೆ ಪಕ್ಕ ಕಾಳಜಿ ಇದೆ, ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಇದೆ ಅಂದರೆ ನೀವು ಔಷಧೀಯ ಸಸ್ಯಗಳನ್ನು ಮಾಡಬಹುದು. ಇಲ್ಲ ಅಂತಂದ್ರೆ ತರಕಾರಿಗಳು ನಿಮ್ಮ ಮಾರೇ ಮಾರುತ್ತದೆ, ಹೂವಿನ ಬೆಳೆಗಳಿಗೆ ಬೇಡಿಕೆ ಇದೆ. ಹಾಗಾಗಿ ಅವು ಸಣ್ಣ ತೋಟಗಳಲ್ಲಿ. ಇನ್ನು ದೊಡ್ಡ ತೋಟಗಳಲ್ಲಿ ಬೇರೆ ತರ ಇರ್ತದೆ. ಮಧ್ಯಮ, ಈಗ ನೋಡಿ, 8-10 ಅಲ್ಲಿ ನೀವು ಕಾಳುಮೆಣಸು ಮಾಡಬಹುದು, ಮತ್ತೆ ಕೊಕ್ಕೋ ಮಾಡಬಹುದು, ಏಲಕ್ಕಿ ಮಾಡಬಹುದು, ಮತ್ತು ಮರಜಾತಿಯ ಸಾಂಬಾರು ಪದಾರ್ಥಗಳನ್ನು ಮಾಡಬಹುದು. ಮತ್ತೆ ಈ ಭಾಗಗಳ ಎಲೆ ಬಳ್ಳಿ ಚೆನ್ನಾಗಿ ಬರುತ್ತೆ. ಹೌದು. ಶಿವಮೊಗ್ಗ ಅಕ್ಕಪಕ್ಕದ ಎಲ್ಲ ಅನೇಕ ಜನ ರೈತರು ಎಲೆ ಬಳ್ಳಿನ ಮಾಡ್ತಾ ಇದ್ದಾರೆ.

ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ ಮತ್ತು ಕಾಳುಮೆಣಸಿನ ಬೆಳೆಯಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯಿಂದಾಗುವ ಅನುಕೂಲಗಳ ಕುರಿತಂತೆ ಚಿಕ್ಕಮಗಳೂರು ತಾಲೂಕು ಹಳಿಯೂರು ಗ್ರಾಮದ ಎಚ್ಎಸ್ ಲಕ್ಷ್ಮಣಗೌಡ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಚಿಕ್ಕಮಗಳೂರು ತಾಲೂಕು ಹಳಿಯೂರು ಎಚ್ಎಸ್ ಲಕ್ಷ್ಮಣಗೌಡರಿಗೆ ಹತ್ತತ್ರ 40 ಎಕರೆ ಕಾಫಿ ತೋಟ ಇದೆ. ಶ್ರೋತೃಗಳೇ, ಪರಿಸರ ಪ್ರಿಯ ತತ್ವಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ತಪ್ಪದೇ ಸಾವಯವ ಗೊಬ್ಬರಗಳನ್ನ ಉಪಯೋಗಿಸಿಕೊಳ್ತಿದ್ದಾರೆ. ರಾಸಾಯನಿಕ ಗೊಬ್ಬರಗಳ ಬಳಕೆಗೆ ಕಡಿವಾಣವನ್ನ ಹಾಕೊಂಡಿದ್ದಾರೆ. ಲಕ್ಷ್ಮಣಗೌಡರು ತಮ್ಮ ಅನುಭವಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಳ್ತಿದ್ದಾರೆ. ಗೌಡ್ರೆ, ತಾವು ಏನು ಓದಿದ್ದು? ಸರ್, ನಾನು SSLC ಓದ್ಬಿಟ್ಟು ಆಮೇಲೆ ನಾನು ಕಾಫಿ ತೋಟ ಮಾಡೋದಕ್ಕೆ ಎಂಟರ್ ಆದೆ. ನಾನು ಕಾಫಿ ತೋಟ ಮಾಡಕ್ಕೆ ಬಂದಾಗ ನಮ್ಮ ಮನೆಯಲ್ಲಿ ಒಂದು 25-30 ಎಕರೆ ಕಾಫಿ ತೋಟ ಇತ್ತು. ಆಮೇಲೆ ನಮ್ಮ ಅಣ್ಣ ಮಂಜುನಾಥ್ ಅಂತ ಅವರು, ನಮ್ಮ ಫಾದರು, ನಾವು ಎಲ್ಲ ಸೇರ್ಬಿಟ್ಟು ಜಾಯಿಂಟ್ ಆಗಿ 160 ಎಕರೆ ತೋಟನ ಕಲ್ಟಿವೇಷನ್ ಮಾಡಿದ್ವು, ಪರ್ಚೇಸ್ ಮಾಡಿದ್ವು, ಮತ್ತೆ ತರಕಾಸಲ್ಲಿ ಇದರಲ್ಲಿ ಎಲ್ಲ ಮಾಡಿ ಇದು ಮಾಡಿದ್ವು. ಮತ್ತೆ ನಮ್ಮ ಬ್ರದರ್ಸ್ ಎಲ್ಲ ಹಂಚ್ಕೊಂಡಾಗ 35-40 ಎಕರೆ ನನಗೆ ತೋಟ ಬಂತು. ಆ ತೋಟನ ನಾನು ಅರಬಿಕಾ ಬೆಳೀತಾ ಇದ್ದೆ. ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಆದಾಗ ನಾನು ರೋಬಸ್ಟ್ಗೆ ಯಾಕೆ ಕನ್ವರ್ಟ್ ಮಾಡಬಾರ್ದು, ಮತ್ತೆ ಅಡಿಕೆ ಒಳ್ಳೆ ಪ್ರೈಸ್ ಬಂತು, ಅಡಿಕೆನೂ ಯಾಕೆ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈಗ ನಾನು ರೋಬಸ್ಟಕ್ಕೆ ಕನ್ವರ್ಟ್ ಮಾಡಿದ್ದೀನಿ. ಈಗ ನಾನು ಒಂದು 25 ಎಕರೆನ ರೋಬಸ್ಟ ಅಡಿಕೆಗೆ ಕನ್ವರ್ಟ್ ಮಾಡಿದ್ದೀನಿ. ಅದಕ್ಕೆ ನಾನು ನೀರಾವರಿ ಉಪಯೋಗಿಸ್ತಾ ಇದ್ದೀನಿ. ಪೂರಾ ಡೆಡ್ ಲೈನ್ ಮಾಡಿಬಿಟ್ಟು ಸ್ಪ್ರಿಂಕ್ಲರ್ ಅನ್ನ ಇದು ಮಾಡ್ತಾ ಇದ್ದೀನಿ. ನಾನೀಗ 15 ಎಕರೆನಲ್ಲಿ ರೋಬಸ್ಟ ಡೆವಲಪಿಂಗ್ ಪ್ಲಾಂಟ್ ಇದೆ. ಇನ್ನು ಉಳಿದದ್ದು 10 ಎಕರೆನಲ್ಲಿ ಸಣ್ಣ ಗಿಡಗಳು ಇದೆ. 25 ಎಕರೆನಲ್ಲಿ ನನಗೆ 25-30 ಬ್ಯಾಗ್ ಯೀಲ್ಡಿಂಗ್ ಬರ್ತಾ ಇದೆ ಉಂಡೆ ಕಾಫಿ. ಮತ್ತೆ ಅದರಲ್ಲೇ ನಾನು ಅಡಿಕೆ ಮತ್ತೆ ಮೆಣಸು ಬೆಳೀತಾ ಇದ್ದೀನಿ. ಅಂದ್ರೆ 1 ಎಕರೆಗೆ 25-30 ಚೀಲ ಉಂಡೆ ಕಾಫಿ ಬರ್ತಾ ಇದೆ. ಇನ್ನು ಗಿಡ ಬೆಳವಣಿಗೆ ಆಗ್ತದವೆ. ಒಂಥರ ತೃಪ್ತಿಯಿಂದ ಹೇಳ್ತದ್ರಿ, ಚೆನ್ನಾಗಿ ಸಿಗ್ತಾ ಇದೆ ಅಂತ ಅನ್ಕೊಂಡಲ್ವಾ? ಹೌದು ಸರ್, ನಾನು ಇದೇ ಪ್ರದೇಶದಲ್ಲಿ ಮೆಣಸನ್ನು ಬೆಳೀತಾ ಇದ್ದೀನಿ. ಮೆಣಸು ನನಗೆ 8-10 ಟನ್ ಬರ್ತಾ ಇದೆ. ಒಂದ್ ವರ್ಷ 10 ಟನ್ ಬಂದ್ರೆ ಒಂದ್ ವರ್ಷ 6-8 ಟನ್ ಹೀಗೆ ಬರ್ತಾ ಇದೆ. ಮತ್ತೆ ಸ್ವಲ್ಪ ಡಿಸೀಸ್ ಇದೆ, ಆದ್ರೂ ನಾವು ಹೊಸ ಹೊಸ ತಳಿಗಳನ್ನ ಸಿರ್ಸಿಯಿಂದ ಎಲ್ಲ ತಂದು ಹಾಕಿ ಇದು ಮಾಡ್ತಾ ಇದೀವಿ. ಮೆಣಸು ತುಂಬಾ ಚೆನ್ನಾಗಿ ನನಗೆ ಬರ್ತಾ ಇದೆ. ಮತ್ತೆ ಅಡಿಕೆನ ಇಡೀ 25 ಎಕರೆನಲ್ಲೂ ಇದು ಮಾಡ್ತಾ ಇದೀನಿ. ನನಗೆ 2 ವರ್ಷದಿಂದ 20 ವರ್ಷದ ಗಿಡಗಳವರೆಗೂ ಇದೆ ಅಡಿಕೆ. ಅಡಿಕೆನು ನಾನು 1 ಎಕರೆನಲ್ಲಿ 80-100 ಚೀಲ ಹಸಿ ಅಡಿಕೆ ಬರ್ತಾ ಇದೆ, ಉಂಡೆ ಅಡಿಕೆ. ಮತ್ತೆ ಒಳ್ಳೆ ಪ್ರೈಸ್ ಸಿಗ್ತಾ ಇದೆ, 55-60 ರೂಪಾಯಿಗೆ ನಮ್ಮಲ್ಲಿ ಅಡಿಕೆ ತಗೋ ಹೋಗ್ತಾ ಇದಾರೆ. ಹಾಗಾಗಿ ನಾನು ಸಾವಯವ ಕೃಷಿ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡ ಮೇಲೆ ನನಗೆ ಯೀಲ್ಡಿಂಗ್ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಬೋರರ್ ಸ್ವಲ್ಪ ಕಮ್ಮಿ ಆಗಿದೆ. ಮತ್ತೆ ನನಗೆ ಬೇಸಿಗೆನಲ್ಲಿ ತೋಟ ಡ್ರೈ ಆಗಿ ನಿಲ್ತಾ ಇತ್ತು, ಈಗ ಸ್ವಲ್ಪ ನನಗೆ 1.5 ಇಂಚ್ ಮಳೆ ಬಂದ್ರೂ ಚೆನ್ನಾಗಿ ಬ್ಲಾಸಮ್ ಆಗ್ತಾ ಇದೆ. ತೋಟ ಚೆನ್ನಾಗಿ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಈ ಸಾವಯವ ಗೊಬ್ಬರಕ್ಕೆ ಯಾಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ರಿ? ಹೇಗೆ ಮಾಡ್ಕೊಳ್ತಿದ್ರಿ? ನಿಮ್ಮಲ್ಲಿ ಏನಾದರೂ ದನಕರುಗಳನ್ನ ಸಾಕೊಂಡಿದ್ರ ಹೇಗೆ? ಸರ್, ಫಸ್ಟ್ ದನಗಳು ಇದ್ದು ಈಗ ದನಗಳು ಸಾಕೋದಕ್ಕೆ ನಮ್ಮಲ್ಲಿ ಎಲ್ಲೂ ದನ ಮೇಯಕ್ಕೆ ಜಮೀನು ಇಲ್ಲ. ನಾನು ಹೊರಗಡೆಯಿಂದ ದನದ ಗೊಬ್ಬರನ ತರಿಸ್ತೀನಿ. ತರಿಸ್ಬಿಟ್ಟು ಅದಕ್ಕೆ ನಮಗೆ ಲೋಕಲ್ ಅಲ್ಲಿ ನಮ್ಮ ಪಲ್ಪರ್ ಕಾಫಿ ಸಿಪ್ಪೆ ಸಿಕ್ಕುತ್ತೆ. ಕಾಫಿ ಸಿಪ್ಪೆ ಮತ್ತೆ ದನಿನ ಗೊಬ್ಬರ, ಕುರಿ ಗೊಬ್ಬರ ಮತ್ತೆ ಅದಕ್ಕೆ ಬೇವಿನ ಹಿಂಡಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಿಕ್ಸಿಂಗ್ ಮಾಡಿ 90 ಡೇಸ್ ಒಂದ್ 3 ಮಲ್ಚಿಂಗ್ ಮಾಡಿ ಆಮೇಲೆ ಜೂನ್ ಅಲ್ಲಿ ನಾನು ತೋಟಕ್ಕೆ ಮತ್ತೆ ಮೆಣಸು ಅಡಿಕೆ ಕೊಡ್ತೀನಿ. ನಂದು ತೋಟ ಅಷ್ಟೊಂದು ಉತ್ಕೃಷ್ಟವಾದ ಲ್ಯಾಂಡ್ ಇರಲಿಲ್ಲ. ನಾನು ಈ ಸಾವಯವ ಕೃಷಿಯನ್ನ ಇದು ಮಾಡಿದ್ಮೇಲೆ ತೋಟ ಬಾಡೋದಿಲ್ಲ, ಮತ್ತೆ ಅವರೇಜ್ ಕಾಫಿ ಬರ್ತಾ ಇದೆ ನನಗೆ. ಅರಬಿಕಾ 10 ಬ್ಯಾಗ್ ಅವರೇಜ್ ಬರ್ತಾ ಇದೆ. ಪ್ರತಿ ವರ್ಷ 10 ಬ್ಯಾಗ್ ಕೊಯ್ತೀನಿ. ಮತ್ತೆ ಅದೇ ಪ್ರದೇಶದಲ್ಲಿ ನನಗೆ ಮೆಣಸು ಹೆಚ್ಚು ಕಮ್ಮಿ ನನಗೆ 25 ಎಕರೆನಲ್ಲಿ 8-10 ಟನ್ ಅವರೇಜ್ ಮೆಣಸು ಬರ್ತಾ ಇದೆ. ಈಗ ಸಾಯಿಲ್ ಫರ್ಟಿಲಿಟಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ, ಹಾಗಾಗಿ ನನಗೆ ಸಂತೃಪ್ತಿ ಇದೆ. ಸುಣ್ಣ ಹಾಕ್ತೀರಾ ಪ್ರತಿ ವರ್ಷ? 2 ವರ್ಷಕ್ಕೊಂದ್ಸತಿ ಸುಣ್ಣ ಹಾಕ್ತಾ ಇದೀವಿ. ಸಾಯಿಲ್ ಟೆಸ್ಟ್ ಮಾಡಿಬಿಟ್ಟು ಸುಣ್ಣ ಹಾಕ್ತಾ ಇದೀನಿ. ರಾಸಾಯನಿಕ ಗೊಬ್ಬರದ ಕಡಿವಾಣ ಈ ಒಂದು ಸಂಗತಿಯನ್ನು ಹೇಳಿ. ಈಗ 1 ಎಕರೆಗೆ ಎಷ್ಟು ಚೀಲ ಬಳಸ್ರಿ, ಅಥವಾ ನಿರ್ದಿಷ್ಟ ಪ್ರಮಾಣ ಅಂತ ಅನ್ಕೊಂಡು ನೀವು ನೋಡ್ಕೊಂಡಿದ್ರೆ ನೀವೆಷ್ಟು ಬಳಸದ್ರಿ? ಸರ್, ನಾನು ಅರಾಬಿಕ ಗಿಡಕ್ಕೆ 100-150 ಗ್ರಾಮ್ ಹಾಕ್ತೀನಿ. ರೋಬಸ್ಟ ಗಿಡಕ್ಕೆ ನಾನು 2.5 ರೌಂಡ್ ಹಾಕೋದು. ರೋಬಸ್ಟ ಗಿಡಕ್ಕೆ 200 ಗ್ರಾಮ್ ಹಾಕ್ತೀನಿ. ಅದು ನಾನು ಜೂನ್ ಅಲ್ಲಿ ಒಂದು, ಸೆಪ್ಟೆಂಬರ್ ಅಲ್ಲಿ ಒಂದು ಎರಡೇ ಗೊಬ್ಬರ ಇದು ಮಾಡ್ತೀನಿ. ಮತ್ತೆ ನಾನು 2 ಸ್ಪ್ರೇ ಮಾಡ್ತೀನಿ. ಕಾಪರ್ ಸಲ್ಫೇಟ್ ಅನ್ನ ಇದು ಮಾಡೋದಿಲ್ಲ. ಸಿಸ್ಟಮೆಟಿಕ್ ಅನ್ನ 2 ರೌಂಡ್ ಇದು ಮಾಡ್ತೀನಿ. ನನ್ನ ತೋಟದಲ್ಲಿ ಇವತ್ತಿನವರೆಗೂ ಕೊಳೆ ಬಂದಿಲ್ಲ, ಮತ್ತೆ ಕಾಫಿ ಡ್ರಾಪಿಂಗ್ಸ್ ಜಾಸ್ತಿ ಆಗ್ತಾ ಇಲ್ಲ. ತೋಟ ಸಮೃದ್ಧವಾಗಿ ಇದಾಗಿದೆ. ನಾನು ಈಗ ಇಡೀ 25 ಎಕರೆಗೂ ನೀರಾವರಿಯನ್ನ ಇದು ಮಾಡ್ಕೊಂಡಿದ್ದೀನಿ. ರೋಬಸ್ಟವನ್ನು ಇಟ್ಕೊಂಡಿದ್ರಿ, ಅರಬಿಕವನ್ನು ಪೂರ್ಣ ತೆಗ್ದಿಲ್ಲ ಅಲ್ವಾ? ತೆಗ್ದಿಲ್ಲ. ಅರಬಿಕನು ನನಗೆ 10 ಬ್ಯಾಗ್ಸ್ ಪರ್ ಎಕರೆಗೆ ಪ್ರತಿ ವರ್ಷ ಬರ್ತಾ ಇದೆ. ನನ್ನ ತೋಟದಲ್ಲಿ 25 ಎಕರೆನಲ್ಲಿ ಹುಡುಕಿದ್ರೆ 10 ಗಿಡ ಬೋರರ್ ಗಿಡ ಸಿಕ್ಕಲ್ಲ. ನಾನು ಬೋರರ್ಗೆ ಒಂದ್ ಸ್ವಲ್ಪ ಮೆಡಿಸಿನ್ ಮಾಡ್ತೀನಿ. ಬೋರರ್ ಗಿಡ ಬಂದವನ್ನ ಕಿತ್ತುಬಿಟ್ಟು ಸುಡೋದ್ರಿಂದ ನನಗೆ ಇಲ್ಲಿವರೆಗೂ ತೋಟದಲ್ಲಿ ಬೋರರ್ ಪ್ರಾಬ್ಲಮ್ ಇಲ್ಲ. ಕಾಳು ಮೆಣಸಿನಲ್ಲಿ ಕೊಳೆನೂ ತುಂಬಾ ಇಲ್ಲ. ಅರಬಿಕದಲ್ಲಿ ಕಾಂಡ ಕೊರೆಯೋ ಕೇಟನು ಅಷ್ಟೊಂದು ಬಾಧೆ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ರಿ. ಜೊತೆಗೆ ರೋಬಸ್ಟದಲ್ಲಿ ಕೆತ್ತುಂಡು ಮಾಡೋ ಕೀಟದ ಹಾವಳಿನೂ ಬಹಳ ಕಮ್ಮಿ ಇದೆ ಅಂತ ಅನ್ಕೊಂಡು ಹೇಳ್ತದ್ರಿ. ಇದಕ್ಕೆ ನೀವು ಹಾಕುವ ಸಾವಯವ ಗೊಬ್ಬರವೇ ಕಾರಣ ಅಂತ ಅನ್ಕೊಂಡು ಬಹಳ ಖಚಿತವಾಗಿ ಹೇಳಬಲ್ರ? ಖಂಡಿತವಾಗಿ ಹೇಳ್ಬೋದು. ಆಕ್ಚುಲಿ ಸಾಯಿಲ್ ಫರ್ಟಿಲಿಟಿ ಮತ್ತೆ ನಂದು ಸ್ವಲ್ಪ ಬಂಜರು ಭೂಮಿ ಇತ್ತು. ತೋಟ ಮಾಡಬೇಕಾದ್ರೆ ಫಸ್ಟ್ ಒಂದು 4-5 ವರ್ಷದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಕಾಫಿ ಬರ್ತಾ ಇರಲಿಲ್ಲ, ಮತ್ತೆ ಗಿಡಗಳು ಡೆವಲಪ್ಮೆಂಟ್ ಆಗ್ತಿರ್ಲಿಲ್ಲ. ನಾನು ಸಾಧಾರಣ 20-25 ವರ್ಷದಿಂದ ಈ ಸಾವಯವ ಗೊಬ್ಬರನ ಇದ್ ಮಾಡ್ಕೊಂತ ಬಂದ್ರಿಂದ ತೋಟ ಈ ಬೇಸಿಗೆಯಲ್ಲಿ ಒಣಗದಿಲ್ಲ, ಮತ್ತೆ ಸಮೃದ್ಧವಾಗಿದೆ. ನನಗೆ ಮೆಣಸು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದೇ 25 ಎಕರೆನಲ್ಲಿ 12 ಟನ್ ವರೆಗೂ 15 ಟನ್ ವರೆಗೂ ಕೊಯ್ದಿನಿ. ಈಗ ಸ್ವಲ್ಪ ಎಲ್ಲಾ ಕಡೆ ರೋಗ ಇರೋದ್ರಿಂದ ನಮ್ಮಲ್ಲೂ ಸ್ವಲ್ಪ ರೋಗ ಬಂದಿದೆ. ಅದನ್ನ ಕೆಲವು ಬಳ್ಳಿಗಳನ್ನ ತೆಗೆದು ಹೊಸ ಬಳ್ಳಿಗಳನ್ನ ಹಾಕಿದೀನಿ. ಅದು ಕೆಲವು ಬಳ್ಳಿಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಂಗಾಗಿ ಬೇರೆಯವರು ನಾನು ಸಜೆಸ್ಟ್ ಮಾಡೋದು, ನೀವು ಸಾವಯವ ಕೃಷಿಗೆ ಹೋದ್ರೆ ತುಂಬಾ ಉತ್ತಮವಾಗುತ್ತೆ. ಕೆಮಿಕಲ್ ಮೆನ್ಯೂರ್ನ ಸ್ವಲ್ಪ ಕಮ್ಮಿ ಮಾಡ್ಕೆ ಬರಬಹುದು, ನಮಗೆ ಭೂಮಿನೂ ಸಮೃದ್ಧವಾಗಿರುತ್ತದೆ, ಮತ್ತೆ ನಾವು ಒಳ್ಳೆ ಕ್ರಾಪ್ ಅನ್ನು ತೆಗಿಬಹುದು ಅಂತ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಮಣ್ಣಿನ ರಸಸಾರ ಪಿ ಹೆಚ್ಚು ಈ ಹಿಂದೆ ಎಷ್ಟಿತ್ತು, ಈಗೇನಾದ್ರೂ ಪರೀಕ್ಷೆ ಮಾಡಿಸಿದ್ರ? ಹೇಗಿದೆ ಮಣ್ಣಿನ ರಸಸಾರ ಪ್ರಸ್ತುತ ನಿಮ್ಮ ತೋಟದ್ದು? ನಾನು ಪ್ರತಿ 2 ವರ್ಷಕ್ಕೊಂದ್ ಸರ್ತಿ ಪಿ ಹೆಚ್ ಲೆವೆಲ್ ಅನ್ನ ಇದು ಮಾಡಿಬಿಟ್ಟು ಸುಣ್ಣ ಹಾಕ್ತಾ ಇದ್ದೀನಿ. ಈಗ ಪಿ ಹೆಚ್ ಲೆವೆಲ್ ತುಂಬಾ ಚೆನ್ನಾಗಿದೆ, ಹಾಗಾಗಿ ನಾನು ಪ್ರತಿ 2 ವರ್ಷಕ್ಕೊಂದ್ ಸರ್ತಿ ಸುಣ್ಣ ಹಾಕ್ತಾ ಇದ್ದೀನಿ. ವರ್ಷಕ್ಕೆ ಎಷ್ಟು ಟ್ರಾಕ್ಟರ್ ಲೋಡ್ ಸಾವಯವ ಗೊಬ್ಬರ ಮಾಡ್ಕೊಳ್ತೀರಿ? ಅದ್ರದ್ದು ಒಟ್ಟಾರೆ ವೆಚ್ಚ ಹೇಗಿದೆ? ವೆಚ್ಚ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನು ಕೆಲಸ ಮಾಡ್ತೀರಿ ಹೇಳಿ. ಸಾವಯವ ಗೊಬ್ಬರನ ಒಂದು 20-25 ಟ್ರಾಕ್ಟರ್ನ ಪ್ರತಿ ವರ್ಷ ಹಾಕ್ತೀನಿ ತೋಟಕ್ಕೆ. ನಮ್ಗೆ ಲೋಕಲ್ ಅಲ್ಲಿ ಸಿಕ್ಕ ಅಂತ ಕಾಫಿ ಸಿಪ್ಪೆನ ಹೊಡ್ಕೊಂಡು ದನಿನ ಗೊಬ್ಬರ ಕುರಿ ಗೊಬ್ಬರ ತರಿಸಿ ಅದನ್ನ ನಾನು ಲೇಬರ್ ಇಲ್ಲ ಅಂದ್ರೆ JCB ನಲ್ಲಿ ಮಲ್ಚಿಂಗ್ ಮಾಡ್ತೀವಿ. ಮಲ್ಚಿಂಗ್ ಮಾಡಿ 90 ಡೇಸ್ ಬಿಡ್ತೀವಿ. 90 ಡೇಸ್ ಬಿಟ್ಬಿಟ್ಟು ಆಮೇಲೆ ಅದು ಪೌಡರ್ ಆಗಿರ್ತದೆ. ಅದನ್ನ ಪ್ರತಿ ಗಿಡಕ್ಕೂ ಅರಬಿಕಕ್ಕೆ 5 ಕೆಜಿ, ರೋಬಸ್ಟಕ್ಕೆ 5, ಮೆಣಸು ಅಡಿಕೆಗೆ 10-10 ಕೆಜಿನ ನಾನು ತೋಟಕ್ಕೆ ಹಾಕ್ತೀನಿ. ನಿಮ್ಮಲ್ಲಿ ಕಾಫಿ ಪಲ್ಪ್ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿಲ್ವಾ? ನಾವು ಮಾಡ್ಕೊಂಡಿಲ್ಲ. ನಮ್ದು ಕಾಫಿ ಬೋರ್ಡ್ ಇಂದ ಕೊಟ್ಟರಂತ ಗ್ರೂಪ್ ಪಲ್ಪರ್ ಇದೆ ಊರಿನಲ್ಲಿ, ಅದರಲ್ಲಿ ನಾವು ಎಲ್ಲರೂ ಪಲ್ಪರ್ ಮಾಡ್ತೀವಿ. ಅಲ್ಲಿಯೇ ಕಾಫಿ ನಮ್ಗೆ ಹಸ್ಕು ಸಿಗುತ್ತೆ, ಸ್ವಲ್ಪ ರೀಸನೇಬಲ್ ರೇಟ್ ಅಲ್ಲಿ ಊರಿನವರಿಗೆ ಕೊಡ್ತಾರೆ. 100 ರೂಪಾಯಿ ಒಂದ್ ಟ್ರಾಕ್ಟರ್, ನಮ್ಗೇನು ಅದು ಕಾಸ್ಟ್ ವೈಸ್ ಜಾಸ್ತಿ ಆಗಲ್ಲ. ಅದನ್ನ ಹೊಡ್ಕೊಂಡು ಅದ್ರ ಜೊತೆಗೆ ದನದ ಗೊಬ್ಬರ ಕುರಿ ಗೊಬ್ಬರ ಮಿಕ್ಸ್ ಮಾಡಿಬಿಟ್ಟು ನನ್ನ ಕಾಂಪೋಸ್ಟ್ ಮಾಡ್ತೀನಿ. ಸಾಮೂಹಿಕವಾಗಿ ಈ ಪಲ್ಪಿಂಗ್ ಮಾಡೋ ವ್ಯವಸ್ಥೆ ಶುರುವಾಗಿದ್ದು ಯಾವಾಗ, ಎಷ್ಟು ಜನ ಸೇರ್ಕೊಂಡು ಮಾಡ್ತಾ ಇದ್ರಿ, ಹೇಗೆ ಅನುಕೂಲ ಆಗಿದೆ ಅಂತ ಹೇಳಿ? ಊರಿನಿಂದಲೇ ಎಲ್ಲರೂ ಸೇರಿ ಕಾಫಿ ಬೋರ್ಡ್ ಇಂದ ಕೊಟ್ಟಿದ್ರು. ನಮ್ದು ಹೆಚ್ಚು ಕಮ್ಮಿ ಒಂದು 40 ಮನೆ ಇದೆ ಹಳಿಯೂರು ಗ್ರಾಮದಲ್ಲಿ, 40 ಮನೆಯವರು ಸೇರಿಬಿಟ್ಟು ಇದು ಮಾಡ್ತಾ ಇದ್ದೀವಿ. ಅದು ಒಬ್ರು ಆ ಯೂನಿಟ್ ನ ಮೇಂಟೈನ್ ಮಾಡ್ತಾರೆ, ಅವರಿಗೆ ಒಂದಿಷ್ಟು ಬೂಷಲ್ ಅಂತೇಳಿ, ಆ ಬೂಷಲ್ ಬೆಳೆಗೆ ಇಷ್ಟು ಅಂತ ಹೇಳಿ ಒಂದು ಫಿಕ್ಸ್ ಮಾಡ್ತೀವಿ. 50 ರೂಪಾಯಿ ಫಿಕ್ಸ್ ಮಾಡಿದ್ರೆ ಅವ್ರಿಗೆ 50% ಡೀಸೆಲ್ಲು ಮತ್ತೆ ಮೆಷಿನರೀಸ್ ಮೇಂಟೈನಿಂಗ್ಸ್ ಕ್ಲೀನಿಂಗ್ಸ್ ಎಲ್ಲದಕ್ಕೂ ಅವರಿಗೆ ಕೊಡ್ತೀವಿ. ಇನ್ನು 25 ರೂಪಾಯಿ ಊರಿಗೆ ಇಟ್ಕೊಂತೀವಿ. ಆ 25 ರೂಪಾಯಿದಲ್ಲಿ ಊರಿನ ದೇವಸ್ಥಾನ ಮತ್ತು ಊರಿನ ಆಗುಹೋಗುಗಳಿಗೆ ನಾವು ಉಪಯೋಗಿಸ್ಕೊಂತೀವಿ. ಪಲ್ಪಿಂಗ್ ಮಾಡೋ ಘಟಕ ಇದೆಯಲ್ಲ, ಅಲ್ಲಿ ಮಾಡುವ ಬಳಿಕ ಸಿಗುವ ಸಿಪ್ಪೆ ಎಲ್ಲದೂ ಪೂರ್ಣ ಖಾಲಿ ಆಗುತ್ತಾ, ಗೊಬ್ಬರ ಮಾಡ್ಕೊಳ್ಳಿಕ್ ತಗೊಂಡೋಗ್ತಾರೆ ಹೇಗೆ? ಪೂರ ಖಾಲಿ ಆಗ್ತದೆ, ಎಲ್ಲರೂ ಅವರವರ ಅನುಕೂಲಕ್ಕೆ ತಕ್ಕಂತೆ ಹೊಡ್ಕೋ ಹೋಗ್ತಾರೆ, ಖಾಲಿ ಆಗುತ್ತೆ. ಮತ್ತೆ ನಾವು ಪರಿಸರದ ಬಗ್ಗೆನೂ ಬಹಳ ಚೆನ್ನಾಗಿ ಇದು ಮಾಡಿದೀವಿ. 3-4 ಇಂಗು ಗುಂಡಿಗಳನ್ನು ಮಾಡಿಬಿಟ್ಟು ನೀರು ಎಲ್ಲೂ ಹರಿದೋಗ್ದಂಗೆ ದನಕರುಗಳಿಗೆ ಕುಡಿದಾಗೆ ಇದು ಮಾಡಿದ್ವಿ. ನಮ್ಮ ಪೊಲ್ಯೂಷನ್ ಬೋರ್ಡ್ ಅವರು ಬಂದ್ಬಿಟ್ಟು ನಮಗೆ ಸರ್ಟಿಫೈ ಮಾಡಿ ಇದು ಮಾಡಿದ್ದಾರೆ. ನಾವು ಸಾಧಾರಣ ಒಂದು 20 ವರ್ಷದಿಂದ ನಾವು ಪಲ್ಪರ್ ಅನ್ನ ಮೇಂಟೈನ್ ಮಾಡ್ತಾ ಇದೀವಿ. ಯಾವುದೇ ರೀತಿ ತೊಂದರೆಗಳು ಇಲ್ದಂಗೆ ಪಲ್ಪರ್ ಇದಾಗ್ತಾ ಇದೆ. ತುಂಬಾ ದೊಡ್ಡ ಯೂನಿಟ್ ಹಾಕಿದೀವಿ. ನಮಗೆ 1 ಗಂಟೆಗೆ ಹೆಚ್ಚು ಕಮ್ಮಿ 80 ಬೂಚಲ್ಲು ಕ್ಲೀನ್ ಬೆಳೆನೆ ಬರ್ತದೆ. ಯಾವುದೇ ರೀತಿ ತೊಂದರೆ ಇಲ್ಲ, ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ನಡ್ಕೊ ಹೋಗ್ತಾ ಇದೆ. ನಿಮಗೆಲ್ಲ ರೋಬಸ್ಟ್ ತೋಟಕ್ಕೆ ನೀರು ಉಣಿಸಲಿಕ್ಕೆ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ರೆ, ಕೆರೆಗಳು ಮಾಡ್ಕೊಂಡಿದ್ರೆ, ಪಕ್ಕದಲ್ಲಿ ಹಳ್ಳ ಇದೆಯಾ, ನದಿ ನೀರು ಹೋಗುತ್ತಾ ಹೇಗೆ? ಸರ್, ನಮಗೆ ಹೊಳೆ ಇಲ್ಲ, ತೋಟದಲ್ಲೇ ಒಂದು 2 ಕೆರೆಗಳನ್ನು ಮಾಡಿದ್ನಿ. ಈ ಸರ್ತಿನೂ ಒಂದು ಕೆರೆ 1/2 ಎಕರೆನಲ್ಲಿ ಅದನ್ನ ಮತ್ತೆ ದೊಡ್ಡದು ಮಾಡಿದೆ. ಒಂದು ಬೋರ್ವೆಲ್ ಇದೆ, 2 ಕೆರೆ ಇದೆ, ಅದರಲ್ಲೇ ನಾನು ಇಡೀ ತೋಟಕ್ಕೆ 25 ಎಕರೆಗೂ ಡೆಡ್ ಲೈನ್ಸ್ ಇದು ಮಾಡಿದೀನಿ. ಅಲ್ಲಿಂದ ನಾವು 1-2 ಪೈಪ್ ಹಾಕಿಬಿಟ್ಟು ಜೆಟ್ ಅನ್ನ ಫಿಕ್ಸ್ ಮಾಡ್ತೀವಿ. ನನಗೆ ಸಫಿಶಿಯಂಟ್ ವಾಟರ್ ಇದೆ, ಮತ್ತೆ ತೋಟದಲ್ಲಿ ಎಲ್ಲಾ ಕಡೆಗೂ ರೋಡ್ ಅನ್ನ ಮಾಡಿದೀನಿ. ಹಾಗಾಗಿ ಕಾಂಪೋಸ್ಟ್ ಅನ್ನ ಹೊಡಿಬೇಕಾದ್ರೂ ಸಾವಯವ ಗೊಬ್ಬರನ್ನ ಇದು ಮಾಡ್ಬೇಕಾರೆ ಪ್ರತಿ ಪಟ್ಟೆಗೂ ರೋಡ್ ಮಾಡಿರೋದ್ರಿಂದ ನನಗೆ ಟ್ರಾನ್ಸ್ಪೋರ್ಟಿಂಗ್ ಇದೆಲ್ಲ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ. ನಮ್ ಭಾಗದಲ್ಲಿ ಇನ್ನೂ ಕೆಲವರು ಕಾಂಪೋಸ್ಟ್ ನ ಮಾಡಿಬಿಟ್ಟು ತೋಟಕ್ಕೆ ಅಡಿಕೆ ಮತ್ತೆ ಮೆಣಸಿಗೆ ಇದ್ ಮಾಡ್ತಾರೆ. ಯಾರು ಸಾವಯವಕ್ಕೆ ಹೋಗಿದ್ದಾರೆ ಅವ್ರದ್ದು ತೋಟ ತುಂಬಾ ಸಮೃದ್ಧವಾಗಿದೆ ಮತ್ತೆ ಈಲ್ಡಿಂಗ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆದಷ್ಟು ಮುಂದಿನ ದಿನಗಳಲ್ಲಿ ರಾಸಾಯನಿಕ ಕೃಷಿಗೆ ಹೋಗೋದಕ್ಕಿಂತ ನಾವು ಸಾವಯವ ಇದಕ್ಕೆ ಹೋದ್ರೆ ತೋಟನು ಸಮೃದ್ಧವಾಗಿರುತ್ತದೆ. ನನ್ನ ತೋಟದಲ್ಲಿ ಈಗ ಬೋರರ್ ಅವಾಯ್ಡ್ ಆಗಿದೆ, ಮೆಣಸಿಗೆ ಡಿಸೀಸ್ ಕಂಟ್ರೋಲ್ ಆಗಿದೆ. ನಾನು ಬೇರೆಯವರಿಗೂ ಹೇಳೋದು ಮುಂದಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರನ ಪೂರ ನಿಲ್ಸಕ್ ಆಗೋದಿಲ್ಲ, ಅದನ್ನ ಎರಡು ರೌಂಡ್ ಮಾಡ್ತಿರೋದನ್ನ ನಾನು ಮುಂದಿನ ದಿನಗಳಲ್ಲಿ ಒಂದು ರೌಂಡ್ ಹೋಗೋ ಇದಿದೆ. ನೀರಿಗೆ ಏನು ಪಂಪ್ ಸೆಟ್ಗಳ ಮೂಲಕ ಹೇಗೆ ಕೊಡ್ತೀರಿ, ಎಂತ ಸ್ಪ್ರಿಂಕ್ಲರ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀರಿ? ನನಗೆ ಒಂದು 20 kV ಜನರೇಟರ್ ನ ಇದು ಮಾಡ್ಕೊಂಡಿನಿ. ಕರೆಂಟ್ ಹೋದಾಗ ಜನರೇಟರ್ ನ ಆನ್ ಮಾಡ್ತೀನಿ. ಹಾಗಾಗಿ ನನಗೆ ನೀರಿಂದು ಇಲ್ಲಿವರೆಗೂ ಪ್ರಾಬ್ಲಮ್ ಆಗಿಲ್ಲ. ಎಲ್ಲ ಖರ್ಚು ವೆಚ್ಚಗಳನ್ನ ನೋಡ್ಕೊಂಡ್ರೆ ಏನ್ ಅನ್ಸುತ್ತೆ ನಿಮ್ಮ ಕಾಫಿ ತೋಟದ ಒಂದು ಉಸ್ತುವಾರಿ ನಿರ್ವಹಣೆ, ಲಾಭ ನಷ್ಟ ಮತ್ತಿತರ ಸಂಗತಿಗಳನ್ನ ನಾವು ಮುಂದಿಟ್ಕೊಂಡು ಮಾತಾಡುವಾಗ ಏನ್ ಹೇಳಿಕ್ ಇಷ್ಟಪಡ್ತೀರಿ? ತೋಟದಲ್ಲಿ ವ್ಯವಸ್ಥಿತವಾಗಿ ಮಾಡಿದ್ರೆ ತುಂಬಾ ಇನ್ಕಮ್ ಇದೆ. ಈಗ ಎಜುಕೇಶನ್ ಮಾಡಿ ಜಾಬ್ ಹೋಗಂತರಿಗೆ ಒಂದು ಕಿವಿ ಮಾತು, ಕೃಷಿನಲ್ಲಿ ತುಂಬಾ ನೆಮ್ಮದಿ ಇದೆ. ನೀವು ವಾಪಸ್ ಬಂದು ತೋಟನ ಮೇಂಟೈನ್ ಮಾಡಿದ್ರೆ ಈ ಒಂದು ಕಾಫಿ ಪ್ಲಾಂಟೇಶನ್ ಉಳಿಯುತ್ತೆ. ದಯವಿಟ್ಟು ಬಂದು ತೋಟನ ಮೇಂಟೈನ್ ಮಾಡಿ. ಅಗ್ರಿಕಲ್ಚರ್ ಅಲ್ಲಿ ಇರೋಂತ ಒಂದು ನೆಮ್ಮದಿ, ವ್ಯವಸ್ಥಿತವಾಗಿ ಮಾಡಿದ್ರೆ ಬರೋಂತ ಇನ್ಕಮ್ ತುಂಬಾ ಚೆನ್ನಾಗಿದೆ. ಈಗ ಮೆಣಸು 700 to 750 ರೂಪಾಯಿ ಕೆಜಿಗೆ ಇರೋದ್ರಿಂದ ತೋಟದಲ್ಲಿ ಅಟ್ಲೀಸ್ಟ್ ಒಬ್ರು ಒಂದು 2 to 5 tons ಕುಯ್ದ್ರು ಅದು ಅವರಿಗೆ ಪೂರ್ಣ ಉಳಿತಾಯ. ಹಾಗಾಗಿ ತೋಟಕ್ಕೆ ಬನ್ನಿ. ಮನೆಯಲ್ಲಿ ಯಾರ್ಯಾರಿದ್ದೀರಿ ಲಕ್ಷ್ಮಣ್ ಗೌಡ್ರೆ? ನಾನು ನನ್ನ ಮಿಸ್ಸಸ್, ನನ್ನ ಮಿಸ್ಸಸ್ ವಿಶಾಲ ಅಂತ ಹೇಳಿ, ನನಗೆ 2 ಜನ ಮಕ್ಕಳು, 2 ಜನನು ಹೆಣ್ಮಕ್ಳು. ಒಬ್ಬಳು ಮಗಳನ್ನ ನಾನು ಮದುವೆ ಮಾಡಿದ್ನಿ, ಇನ್ನೊಬ್ಬಳು ಮಗಳು MBBS ಮಾಡಿಬಿಟ್ಟು ಅವಳು ಈಗ MD ಜಾಯಿನ್ ಆಗ್ತಾ ಇದ್ದಾಳೆ. ನಿಮ್ಮ ವಿದ್ಯಾಭ್ಯಾಸದ ಬಳಿಕ ಕೃಷಿಗೆ ಬಂದ ಬಳಿಕ ಏನನ್ಸುತ್ತೆ ಒಟ್ಟಾರೆ ಚಿತ್ರಣವನ್ನ ನೋಡಿದ್ರೆ? ನಮ್ಮ ಬ್ರದರ್ಸ್ ನಾವು 5 ಜನ ಇದ್ದು ಎಲ್ಲರೂ ಹೊರಗಡೆ ಬಿಸ್ನೆಸ್ ಜಾಬು ಅಂತ ಹೇಳಿ ಇದ್ ಮಾಡ್ತಾ ಇದ್ರು. ನಾನು ತೋಟಕ್ಕೆ ಬಂದ್ಬಿಟ್ಟು ತೋಟನ ಮೇಂಟೈನ್ ಮಾಡಿ, ನಾನು ಬಂದಾಗ ಒಂದು 30 acres ಲ್ಯಾಂಡ್ ಇತ್ತು. ಆಮೇಲೆ ಲ್ಯಾಂಡ್ ನ ಪರ್ಚೇಸ್ ಮಾಡಿ ನಮ್ಮ ತಂದೆ ಮತ್ತು ನಮ್ಮ ಬ್ರದರ್ ಎಲ್ಲ ಸೇರಿಬಿಟ್ಟು ಒಂದು 160 acres ತೋಟನ ಮಾಡುದು. ಎಲ್ಲರಿಗೂ 35 acres, 40 acres ತೋಟನ ಹಂಚಿಕೊಟ್ಟು ಎಲ್ಲರೂ ವ್ಯವಸ್ಥಿತವಾಗಿ ತೋಟನ ಮೇಂಟೈನ್ ಮಾಡ್ತಾ ಇದ್ದಾರೆ. ಕೃಷಿಯಲ್ಲಿ ಬೆಳವಣಿಗೆ ಆಗಿದ್ದೀರಲ್ವ? ಸಾಕಷ್ಟು ಬೆಳವಣಿಗೆ ಆಗಿದೀವಿ. ನಾವು ಕೃಷಿನಲ್ಲಿ ಉಳಿಸಿದ್ರನಲ್ಲೇ ನಾವು ಟೌನ್ ಅಲ್ಲಿ ಸೈಟು ಮತ್ತೆ ಮನೆಗಳು ಮಾಡಿದೀವಿ. ಎಲ್ಲರೂ ನೆಮ್ಮದಿಯಿಂದ ಇದೀವಿ. ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಲಕ್ಷ್ಮಣ ಗೌಡ್ರೆ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳಿದ್ರೆ ಚಿಕ್ಕಮಗಳೂರು ತಾಲೂಕು ಹಳಿಯೂರು HS ಲಕ್ಷ್ಮಣ ಗೌಡ್ರು ಇದುವರೆಗೆ ತಮ್ಮ ಕಾಫಿ ತೋಟದ ಅನುಭವವನ್ನ ಹಂಚಿಕೊಂಡ್ರು. ತಪ್ಪದೆ ಸಾವಯವ ಗೊಬ್ಬರಗಳನ್ನ ಮಾಡಿಕೊಂಡು ತೋಟಕ್ಕೆ ಹಾಕೋದ್ರಿಂದ ಅನುಕೂಲಗಳು ಏನೇನಿದವಂತ ಅನ್ಕೊಂಡು ಹೇಳಿದ್ರು. ಮಣ್ಣಿನ ಫಲವತ್ತತೆ ಚೆನ್ನಾಗಿದ್ರೆ ಬೆಳೆಗಳು ಆರೋಗ್ಯಕರವಾಗಿರ್ತವೆ, ಸಮಸ್ಯೆಗಳು ಅಷ್ಟೊಂದು ಹೆಚ್ಚಿಗೆ ಕಾಡೋದಿಲ್ಲ. ಲಕ್ಷ್ಮಣಗೌಡರು ರೋಬಸ್ಟ ಕಾಫಿ, ಅರಬಿಕನ್ನು ಇಟ್ಕೊಂಡಿದ್ದಾರೆ, ಅಡಿಕೆ ಇದೆ, ಇನ್ನು ಕಾಲ್ಮೆಂಟ್ಸ್ ಅನ್ನು ಬೆಳ್ಕೊಂಡು ಹೋಗ್ತಿದ್ದಾರೆ. ಅವರ ಸಂಪರ್ಕಕ್ಕೆ ಸಂಖ್ಯೆ ಮಾತಾಡಲಿಕ್ಕೂ ನೀವು ಬಳಸ್ಕೊಳ್ಳಿ. 9343942 9 3 4 3 4 2 9 6 1 4. ಇದುವರೆಗೆ ಕಾಫಿ ಮತ್ತು ಕಾಳುಮೆಣಸಿನ ಬೆಳೆಯಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯಿಂದಾಗುವ ಅನುಕೂಲಗಳ ಕುರಿತಂತೆ ಚಿಕ್ಕಮಗಳೂರು ತಾಲೂಕು ಹಳಿಯೂರು ಗ್ರಾಮದ HS ಲಕ್ಷ್ಮಣಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ವಿಜಯ್ ಅಂಗಡಿ. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಣ್ಣೆಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವುದು ಹೇಗೆ ಅನ್ನುವ ಕುರಿತಂತೆ ವಿಚಾರವನ್ನ ಗಮನಿಸೋಣ. ಎಣ್ಣೆ ಬೀಜಗಳಿಂದ ಎಣ್ಣೆಯನ್ನು ತೆಗೆದ ನಂತರ ಉಳಿದ ಹಿಪ್ಪೆಯನ್ನು ಹಿಂಡಿಗಳು ಅಂಥೇಳಿ ಕರೀತಾರೆ. ಎಣ್ಣೆ ಹಿಂಡಿಗಳ ಉಪಯೋಗ ಅನೇಕ. ಇವುಗಳನ್ನು ಗೊಬ್ಬರವಾಗಿ, ಮಾನವನ ಹಾಗೂ ಪ್ರಾಣಿಗಳ ಆಹಾರಕ್ಕಾಗಿ, ಅಂಟು ಹಾಗೂ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ, ಜೊತೆಗೆ ಕೈಗಾರಿಕೆಯಲ್ಲೂ ಕೂಡ ಇವುಗಳನ್ನು ಬಳಸುತ್ತಾರೆ. ಆದುದರಿಂದ ಹಿಂಡಿಗಳು ಮಾನವನ ದಿನನಿತ್ಯದ ಬಳಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಿಂಡಿಗಳನ್ನು 2 ವಿಧಗಳಾಗಿ ವಿಂಗಡಿಸಬಹುದು.